ಇದನ್ನ ತಪ್ಪಿಸ್ಬೇಕು ಸರ್ ಅಷ್ಟೇ. ಖರ್ಚು ಎಷ್ಟು ಬಿಡ್ಬೋದು ಅಂತೀರಿ ಅಂದ್ರೆ ನೀವು ಇಷ್ಟಕೊಂಡು ಹಸು ಸಾಕಿದ್ರಿ, ಒಂದು ಹಸುಗೆ ಎಷ್ಟು ಖರ್ಚು ಬಿತ್ತು ಸರ್? ಒಂದು ಹಸುಗೆ ಕಡಿಮೆ ಅಂದ್ರೆ ಡೈಲಿ 200 ರೂಪಾಯಿ ಖರ್ಚು ಬರುತ್ತೆ ಸರ್. ಯಾಕೆಲ್ಲ ಮಿಷಿನ್ ಮಾಡ್ಕೊಂಡಿದೀವಿ, ಇನ್ನು ಹಾಲು ಕರಿಯಕ್ಕೆಲ್ಲ ಇನ್ನು ಮಿಷಿನ್ ಉಪಯೋಗಿಸಲ್ಲ ಸರ್ ನಾವಿನ್ನ. ನಂತರ ಈ ಬಂದಂತಹ ಗೊಬ್ಬರನ ಅದನ್ನ ಯಾವ ತರ ಮಾಡ್ತೀರಾ, ಅದು ಮಾರ್ಕೆಟಿಂಗ್ ಮಾಡ್ತೀರಾ ಅಥವಾ ನಿಮ್ ಇದಕ್ಕೂ? ಇಲ್ಲ ಸರ್, ಎಲ್ಲ ನಮಗೆ ಉಪಯೋಗಿಸ್ಕೊಂತ ಇದೀವಿ. ಯಾಕಂದ್ರೆ ನಮ್ದು 1 ಎಕರೆಗೆ ಅಡಿಕೆ ಗಿಡ ಇದೆ, ಈಗ 1.5 ಎಕರೆ ಅಡಿಕೆ ಗಿಡಕ್ಕೆ ಸ್ಟಾರ್ಟ್ ಫಸ್ಲ್ ಬರೋಕೆ ಸ್ಟಾರ್ಟ್ ಆಗ್ತಾ ಇದೆ, ಗದ್ದೆಗೂ ಬೇಕು. ಹಂಗಾಗಿ ಈಗ ಎಲ್ಲ ಕಡೆಗೂ ನಮ್ಮ 1 ವರ್ಷ 1 ಎಕರೆ ತುಂಬಿದ್ರೆ 1 ವರ್ಷ 1 ಎಕರೆ ಗೊಬ್ಬರ ತುಂಬ್ತೀವಿ. 8-10 ಲೋಡ್ ಗೊಬ್ಬರ ಆಗುತ್ತೆ, ಸಾಕಾಗತ್ತೆ ಸರ್ ನಮಗೆ. ಅದ್ರ ಜೊತೆ ಗೌರ್ಮೆಂಟ್ ಗೊಬ್ಬರ ಅಂತ ತಗೊಂಡು ಹಾಕ್ತೀವಿ. ಗೌರ್ಮೆಂಟ್ ಗೊಬ್ಬರದ್ದು ಅದೇ ಇದಕ್ಕೆ ಹೋದ್ರೆ ಇವತ್ತು ಏನೂ ಮಾಡೋಕ್ಕಾಗಲ್ಲ. ಇವತ್ತಿನ ರೇಟಲ್ಲಿ 1,500 ರೂಪಾಯಿ ಕಡಿಮೆ ಯಾವ ಗೊಬ್ಬರನೂ ಸಿಗ್ತಾ ಇಲ್ಲ. ಯೂರಿಯಾ ಒಂದು ಬಿಟ್ರೆ ಇನ್ ಯಾವುದೇ ಲೋಕಲ್ ಗೊಬ್ಬರ ಅಂತ ಏನಿದ್ರು 800-900 ರೂಪಾಯಿ. ಇವತ್ತು ಗೊಬ್ಬರದ ಮುಂದೆ ಯಾರೂ ಓಡಕ್ ಆಗ್ತಾ ಇಲ್ಲ ಸರ್. ಭತ್ತ ಕೂಡ ಬೆಳಿತೀನಿ ಅಂತ ಹೇಳಿದ್ರೆ ಅದ್ರದ್ದು ಒಂದು ಪದ್ಧತಿ ಬಗ್ಗೆ ಹೇಳೋದಾದ್ರೆ ಸರ್, ಭತ್ತ ಮುಂಚೆ ಒಂದು 10 ಎಕರೆ ಮಾಡ್ತಾ ಇತ್ತು ಸರ್. ಜೈನ್ ಫ್ಯಾಮಿಲಿ ಇದ್ದು, ನಾವು ಅಣ್ಣ ತಮ್ಮಗಳು 3 ಜನ ಇದ್ದು, ಟ್ರ್ಯಾಕ್ಟರ್ ಇತ್ತು, ಪವರ್ ಟಿಲ್ಲರ್ ನಮ್ದೇ ಇತ್ತು, ಸ್ವಂತ ಕೆಲಸ ಮಾಡ್ತಾ ಇದ್ದು. ಹಂಗಾಗಿ ನಮಗೆ ಏನು ಖರ್ಚು ಕಾಣ್ತಾ ಇರಲಿಲ್ಲ ಅದ್ರದ್ದು. ಈಗೇನು ನಾಟಿಗೊಂದು 4-5 ಸಾವಿರ, ಎಕರೆಗೊಂದು 3 ಸಾವಿರ ಕೊಡ್ತಾ ಇದ್ದು, ಕಳೆ ಕೀಳಿಸ್ಬೇಕಾದ್ರೆ ಒಂದ್ ಸ್ವಲ್ಪ ಕೊಡ್ತಾ ಇದ್ದು. ಕೊಯ್ಲಿಂದ ಅಷ್ಟೇ ಸರ್, ಅಷ್ಟೇ ಖರ್ಚು ಏನು ಕಾಣ್ತಾ, ನಾವೇ ಮನೆಯವರೇ ಮಾಡ್ತಾ ಇದ್ದು. ಈಗೆಲ್ಲ ಡಿವೈಡ್ ಆದ್ಮೇಲೆ ನಾವು ಒಬ್ಬಂಟಿಗೆ ಆಗಿದ್ದೀವಿ. ಈಗೊಂದು 4 ಎಕರೆ ಮಾಡ್ತಾ ಇದ್ದೀವಿ. ನಮ್ದೇ ಸ್ವಂತ ಪವರ್ ಟಿಲ್ಲರ್ ಇದೆ, ಮಗ ಒಬ್ಬ ತಾನೆ, ಅವನು ಸೆಕೆಂಡ್ ಇಯರ್ ಫೀಸ್ ಓದ್ತಾನೆ. ಅವನು ಪಾರ್ಟ್ ಟೈಮಲ್ಲಿ ನಾ ಕರ್ಕೊಂಡು ಕೆಲಸ ಮಾಡಿಸ್ಕೊಂತ ಇದ್ದೀನಿ. ಈ ಬೇಸಾಯ ಇದ್ದು ಅವು ಇವು ಅಂತೆಲ್ಲ ನಾವು ಮೇಂಟೈನ್ ಮಾಡ್ಕೊಂತಿದ್ವಿ ಸರ್. ಇನ್ನು ಅದೇ ಮಾಮೂಲಿ ಇನ್ನು ಬದಕ್ಕೆ ಎತ್ತಕ್ಕೆ ಬಳಮಣ್ಣಿಗೆ ಇನ್ನೆಲ್ಲದಕ್ಕೂ ಲೇಬರ್ಗಳು ಕರ್ಕೊಂತೀವಿ. ಲೇಬರ್ದು ಇವತ್ತು ಜಾಸ್ತಿ ಆಗಿದೆ ಸರ್. ಅವರು 8 ಗಂಟೆ ಡ್ಯೂಟಿ ಮಾಡಬೇಕು ಅಂತ ಎಲ್ಲ ಕಡೆಗೂ ರೂಲ್ಸ್ ಇರೋದು. ಅವರು ಬೆಳಗ್ಗೆ 7 ಗಂಟೆಗೆ ಬರ್ತಿಂತಾರೆ, ಗದ್ದೆ ಬಂದಿಲ್ಲ, 9 ಗಂಟೆ ಆಗುತ್ತೆ, 9 ರಿಂದ ಎಲ್ಲ ತಿಂಡಿ ಕೊಡಬೇಕು, 1 ಗಂಟೆ ಬಿಟ್ಟು ಹೋಗ್ತಾ ಇರ್ತಾರೆ. ಅವ್ರನ್ನ ಇವತ್ತು ನಂಬ್ಕೊಂಡು ಯಾರು ಏನೂ ಮಾಡೋಕೆ ಆಗ್ತಾ ಇಲ್ಲ. ಆದಷ್ಟು ಹೈನುಗಾರಿಕೆ ಆಗಲಿ, ಜಮೀನು ಆಗಲಿ, ತೋಟ ಆಗಲಿ, ಮನೆಯವರು ಮಾಡೋಂಗಿದ್ರೆ ಇವೆಲ್ಲ ಮೇಂಟೈನ್ ಆಗುತ್ತೆ. ಲೇಬರ್ಗಳು ಕಟ್ಕೊಂಡ್ರೆ ಏನೂ ಮಾಡೋಕ್ಕಲ್ಲ. ಅವಶ್ಯಕತೆ ಇದ್ದಾಗ ಬೇಕು, ಅವ್ರು ಏನಾರೇ ಮಾಡೋಗ್ಲಿ ಅಂತ ಕರ್ಕೋಬೇಕಾಗತ್ತೆ ಅಷ್ಟೇ ಸರ್. ಯಾವ ಭತ್ತ ಹಾಕಿದ್ರ ಸರ್? ನಾವು ಜ್ಯೋತಿ ಭತ್ತ ಹಾಕ್ತೀವಿ. ಜ್ಯೋತಿ ಭತ್ತಕ್ಕೆ ಒಳ್ಳೆ ಮಾರ್ಕೆಟ್ ಇದೆ, ಯಾರು ಅದಕ್ಕೆ ಕೇಳ ಹೋಗುತ್ತೆಲ್ಲ. ಹಂಗಾಗಿ ಅದಕ್ಕೂ ಸ್ವಲ್ಪ ಮಾರ್ಕೆಟ್ ಇದೆ. ಇನ್ನು ಸೋನ ಅಂತ ಊಟಕ್ಕೆ ಅಂತ ವರ್ಷಕ್ಕೆ 2 ಬೆಳೆ, ಅದ್ರಲ್ಲಿ 1 ಬೆಳೆ ಸೋನ ಹಾಕ್ಯಂತೀವಿ ಈ ಬೆಳೆಯಲ್ಲಿ. ಯಾಕೆಂದ್ರೆ ಮಳೆ ಸಿಗಲ್ಲ, ಕ್ಲೀನಾಗಿ ಒಣಗಿಸಿ ಕ್ಲೀನ್ ಮಾಡಿ ಇಟ್ಕೊಳಕ್ ಅನುಕೂಲ ಆಗುತ್ತೆ ಅಂತ ಈ ಬೆಳಿಗ್ ಹಾಕ್ತೀವಿ. ಅದೇ ವರ್ಷ ಅದು ಮಳೆ ಬಂದು ಭಾರಿ ಅನ್ಯಾಯ ಆಗ್ತಾ ಇದೆ. ಅದು ಒಣಗಿಸೋಕು ಆಗ್ತಾ ಇಲ್ಲ, ಅಥವಾ ಕ್ಲೀನ್ ಮಾಡೋಕು ಆಗ್ತಾ ಇಲ್ಲ. ಹಂಗಾಗಿ ಇವತ್ತು ಭತ್ತದ್ದು ರೇಟ್ ಏನಾಗಿದೆ ಅಂದ್ರೆ, ಈ ವ್ಯವಸಾಯ ಮಾಡಿದ್ರೆ ಪಟ್ಕೊಂಡಿನೂ ಮಹಿಮೆ ಬರುತ್ತೆ ಅನ್ನೋಲ್ಲ ಆ ಸ್ಥಿತಿ ಬಂದ್ಬಿಟ್ಟಿದೆ. ಇವತ್ತು ಹುಲ್ಲು ಸತ ನಾವು ಕೊಂಡ್ಕೊಂಡಂಗೆ ಆಗ್ತೀವಿ, ನಾವೇ ಬೆಳೆದ್ರು ನಾವು ಕೊಂಡ್ಕೊಂಡಂಗೆ ಆಗ್ತಾ ಇದೆ. ಇವತ್ತು ಕೂಲಿಗೋ ಅಲ್ಲಿಗೋ ಎಲ್ಲ ನೇರಾಗುತ್ತೆ ಹೊರತು ಅದ್ರಲ್ಲಿ 1 ರೂಪಾಯಿ ಉಳಿತಾ ಇಲ್ಲ. ಹಂಗಾಗಿ ಇವತ್ತು ಜನಗಳೆಲ್ಲ ಭತ್ತ ಬೆಳೆಯದ್ಬಿಟ್ಟು, ರಾಗಿ ಬೆಳೆಯದ್ಬಿಟ್ಟು, ಎಲ್ಲ ಅಡಿಕೆ ಬಿದ್ದ್ಬಿಟ್ಟಿದ್ದಾರೆ ಸರ್. ಈಗ ಎಷ್ಟು ಇಳುವರಿ ಬಂತು ಭತ್ತ? ಭತ್ತ ಒಂದು 30 ಚೀಲ ಬರುತ್ತೆ ಸರ್. 30 ಅಂದ್ರೆ ಒಂದು 25 ಕ್ವಿಂಟಲ್ ಬರುತ್ತೆ. 25 ಕ್ವಿಂಟಲ್ ಕ್ಲಿಯರ್ ರೆಡಿ ಮಾಡಿಸೋಕೆ ಮಿಷಿನ್ ಅಲ್ಲಿ ಕೊಯ್ಸ್ತೀವಿ. ಮಿಷಿನ್ ಅಲ್ಲಿ 2,800 ರೂಪಾಯಿ ಮಾಡ್ಯಾರ ಗಂಟೆಗೆ. 2 ಗಂಟೆ ಬೇಕೇ ಬೇಕು 1 ಎಕರೆ ಕೊಯ್ಯಕ್ಕೆ. ಅದೇ ಜನಗಳಿಗೆ ಕೊಯ್ಸೋದಾದ್ರೆ 7,500 ರೂಪಾಯಿ ಮಾಡ್ಯಾರ ಕೊಯ್ದು ಕಟ್ಟಿ ಹೊರಗೆ ಕೊಡಕ್ಕೆ. ಮತ್ತೆ ಅದನ್ನ ಅಲ್ಲಿಂದ ಏರ್ಕೊಂಬಂದು ಮತ್ತೆ ಮಿಷಿನಿಗೆ ಕೊಡಕ್ಕೆ ಅದನ್ನ 3,500 ರೂಪಾಯಿ ಮಾಡ್ಯಾರ. ಅಲ್ಲಿಗೆ ಮಿಷಿನ್ ಕೊಯ್ಲಿಗಿಂತ ಇದು ಜಾಸ್ತಿ ಆಗುತ್ತೆ ನಮಗೆ. ಹಂಗಾಗಿ ಇವತ್ತೆಲ್ಲ ಮಿಷಿನಿಗೆ ಕನ್ವರ್ಟ್ ಆಗಿದ್ದಾರೆ ಸರ್. ಖರ್ಚು ಎಷ್ಟು ಬರುತ್ತೆ ಭತ್ತಕ್ಕೆ ಸರ್? ಖರ್ಚು ಎಕರೆಗೆ 30-40 ಸಾವಿರ ರೂಪಾಯಿ ತನಕ ಮಾಡ್ತಾರೆ ಸರ್. ಇಳುವರಿ ಜಾಸ್ತಿ ತಗೋಬೇಕು ಅಂತ ಅವ್ರು ಅಷ್ಟು ಮಾಡಿದಷ್ಟು ರೋಗ ಜಾಸ್ತಿ ಬೀಳುತ್ತೆ, ಖರ್ಚು ಜಾಸ್ತಿ ಬರ್ತಲೇ ಇರುತ್ತೆ. ಇವತ್ತು ಭತ್ತಕ್ಕೆ ಎಲ್ಲ ಯಾರ ಗೌರ್ಮೆಂಟಿನ ಲೆಕ್ಕಾಚಾರದಲ್ಲಿ ಇವತ್ತು ಖರ್ಚು ಮಾಡಿ ಭತ್ತ ಬೆಳೆಯಕ್ಕೆ ಆಗಲ್ಲ ಸರ್. ಅದು ಮಾಡಲೂ ಬಾರದು. ಇವತ್ತು ಆದಷ್ಟು ದನಿ ಗೊಬ್ಬರ, ಕೊಡಕೆ ಗೊಬ್ಬರ, ದನಿ ಗೊಬ್ಬರನ್ನ ಇಲ್ಲ ಹಸಿರೆಲ್ಲ ಗೊಬ್ಬರನ್ನ ಚೆಲ್ಕೋಬೇಕು. ಇಲ್ಲ ಹಸಿರು ಗೊಬ್ಬರ ಅಂತ ಸೆಣಬು ಏನಾರ ಚೆಲ್ಕೊಂಡು ಸ್ವಲ್ಪ ಗೊಬ್ಬರ 2 ಚೀಲ ಹಾಕತ್ತಕ್ಕೆ 1 ಚೀಲ ಹಾಕೊಂಡು ಮೇಂಟೈನ್ ಮಾಡ್ಕೊಂಬಂದ್ರೆ ಸ್ವಲ್ಪ ಉಳಿಯುತ್ತೆ ಸರ್. ಇಳುವರಿ ಸ್ವಲ್ಪ ಕಡಿಮೆ ಆಗುತ್ತಿಲ್ಲ ಅನ್ನಲ್ಲ, ಒಂದು 5 ಚೀಲ ಕಡಿಮೆ ಆಗುತ್ತೆ, 5 ಚೀಲದಲ್ಲಿ ದುಡ್ಡು ಉಳಿದಿರುತ್ತೆ ನಮಗೆ. ಭೂಮಿ ಫಲವತ್ತಾಗುತ್ತೆ, ರೋಗ ರುಜಿನಗಳು ಬರೋಲ್ಲ ಸರ್. ನಾವು ಗೊಬ್ಬರ ಯಥೇಚ್ಛವಾಗಿ ಎಷ್ಟು ಕೊಡ್ತೀವೋ ಅಷ್ಟು ಔಷಧಿ ಖರ್ಚು ಮಾಡಬೇಕು, ಔಷಧಿ ಮೇಂಟೈನ್ ಮಾಡ್ತೀವಿ. ಗೊಬ್ಬರ ಕಡಿಮೆ ಕೊಷ್ಟು ರೋಗ ಬರೋಲ್ಲ, ಔಷಧಿನೂ ಅಂತ ಮೇಂಟೈನ್ ಮಾಡೋದು ಕಡಿಮೆ ಆಗುತ್ತೆ ಸರ್. ನೀವು ಸಾವಯವ ಕೃಷಿ ಮಾಡ್ತಿದ್ದೀರಾ, ಅದರಲ್ಲೂ ಕಳೆ ಬಂದ್ರೆ ಏನ್ ಮಾಡ್ತೀರಾ ನೀವು ಸರ್? ಕಳೆ ಕೇಳಿಸ್ತೀವಿ ಭತ್ತದಾಗೆಲ್ಲ, ಭತ್ತದಾಗ ಕಳೆ ಕೇಳಲೇಬೇಕು. ಈಗ 2 ಟೈಮ್ 1 ಟೈಮ್ ಮುಂಚೆ ಎಲ್ಲ 2 ಟೈಮ್ ಕೇಳಿಸ್ತಿದ್ವಿ, ಇವತ್ತಿನ ಲೇಬರ್ ಚಾರ್ಜ್ ಆದ್ಮೇಲೆ 1 ಟೈಮ್ ಕೇಳಿಸಕ್ ನಿಂತಿದ್ದೀವಿ. ಆಮೇಲೆ ನಾವು ಧರ್ಮಸ್ಥಳ ಸಂಘದಿಂದ ಸಾಲ ನೀಟಿ ಮಾಡಿಸ್ತಾ ಇದ್ದೀವಿ ಸ್ತ್ರೀ ಪದ್ಧತಿ ಅಂತ. ಯಾವ ರೀತಿ ಅದು? ಅದು ಅವರು ಟ್ರೈ ಕೊಡ್ತಾರೆ ಸರ್ ನಮಗೆ ಸಬ್ಸಿಡಿ ರೇಟ್ ಅಲ್ಲಿ 10 ರೂಪಾಯಿ ಟ್ರೈ ಬೀಳುತ್ತೆ. ಎಕರೆಗೆ 60 ಟ್ರೈ ಬೇಕಾಗತ್ತೆ. ಒಂದ್ ಎಕರೆ ನಾಟಿ ಮಾಡಕ್ಕೆ 60 ಟ್ರೈ ಇದ್ರೆ ಸಾಕು. 60 ಟ್ರೈ ಅಂದ್ರೆ 10 ಕೆಜಿ ಭತ್ತ ಸಾಕು ಎಕರೆಗೆ. ಅದೇ ನಾವು ಕೈಯಲ್ಲಿ ನೆಟ್ಟಿ ಮಾಡ್ಸಕ್ ಹೋದ್ರೆ 25 ಕೆಜಿ ಬ್ಯಾಗ್ ಬಿಡ್ತೀವಿ, 25 ಕೆಜಿ ಭತ್ತನು ನೆಡ್ತೀವಿ. ಅವ್ರದ್ದು ಸಾಲ ನೆಟ್ಟಿ ಬರುತ್ತೆ, ಒಂದ್ ಸಾಲ 1 ಅಡಿ ಅಂತರ ಬರುತ್ತೆ, ಇನ್ನೊಂದ್ ಸಾಲ 5 ಇಂಚ್ ಅಂತರ ಬರುತ್ತೆ. ಈಗ 1 ಇಂಚು 1 ಗೇಣು ಮಾಮೂಲಿ ಇರ್ತಕ್ಕಂಥದ್ದು, ಇದು ಚೇಂಜ್ ಇಲ್ಲ ಸರ್. ಅದು 1 ಅಡಿ ಅಂದ್ರೆ ಕೂರಿಗೆ ಹೊಡಿಯಕ್ಕೆ ಒಂದ್ಸಲ ಕೂರಿಗೆ ಹೊಡಿಯಕ್ಕೆ 1 ಅಡಿ ಜಾಗ ಬೇಕೇ ಬೇಕು. ಇನ್ನೊಂದ್ ಸಾಲ ಅಂದ್ರೆ ಅದು ಆ ಕಡೆ ಏನ್ ಅಡ್ಡ ಕೂರಿಗೆ ಹೊಡಿಯಲ್ಲ, ಒಂದ್ ಲೈನ್ ಮಾತ್ರ ಕೂರಿಗೆ ಹೊಡಿಯರಿ, ಇನ್ನೊಂದ್ ಲೈನ್ 5 ಇಂಚ್ ಬರುತ್ತೆ. ರೈತರು ಕೈ ನೆಟ್ಟಿ ಮಾಡ್ಸೋದಕ್ಕೂ ಇದಕ್ಕೂ ವ್ಯತ್ಯಾಸ ನೋಡಿದ್ರೆ ಇದೇ ಜಾಸ್ತಿ ಬರ್ತಾ ಇದೆ ನಾಟಿ. ಇದ್ರಲ್ಲಿ 25 ಕೆಜಿ ಚಲ್ತೀರಿ, ಇದ್ರಲ್ಲಿ ಕಡಿಮೆ 25 ಕೆಜಿ ಇದ್ರೆ ಅವರು 10 ಕಡ್ಡೆ 5 ಕಡ್ಡೆ ನೆಡ್ಕೊಂತ ಹೋಗ್ತಾರೆ ಸರ್. ಆಮೇಲೆ 1 ಅಡಿ ಗ್ಯಾಪ್ ಎತ್ತಲಿಂದ ಅಳತೆ ಮಾಡಿದ್ರು 1 ಅಡಿ 3/4 ಅಡಿ ಗ್ಯಾಪ್ ಸಿಗುತ್ತೆ ಅವ್ರು. ಅಷ್ಟು ಉತ್ತರ ನೆಡೋದೇ ಇಲ್ಲ ನಾವು, ಯಾಕಂದ್ರೆ ಅವ್ರಿಗೆ ಗೂಲಿ ಗೀಟಲ್ಲ. ಆ ಉದ್ದೇಶಕ್ಕೆ ಅವ್ರು ಎಕರೆ ಲೆಕ್ಕ ಗುತ್ತಿಗೆ ಇಟ್ಕೊಂಡಿರ್ತಾರೆ, ದೂರ ದೂರ ನಾಟಿ ಮಾಡ್ಕೊಂತಾರೆ, ಬೇಗ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಇದು ನಾವ್ ಏನೇ ಗುತ್ತಿಗೆ ಕೊಡ್ಲಿ ಗುತ್ತಿಗೆ ಕೊಡ್ದಂಗಿರ್ಲಿ, ಇದು ಗಂಟೆ ಲೆಕ್ಕ. ಅವರಿಂದ ನಮಗೆ ಸಹಾಯಧನ ಸಿಗುತ್ತೆ. ಹಂಗಾಗಿ ಅವ್ರೇನ್ ಮಾಡ್ತಾರೆ, ಮಾಮೂಲಿ ನಾಟಿ ಮಾಡೋಂತ ಮಾಡೋದು, ಬದಿನ ಸೈಡು ಸುತ್ತಲೂ ಒಂದ್ ಸಲ ಬಿಡುತ್ತೆ, ಅದನ್ನ ಕೈಯಲ್ಲಿ ನಾಟಿ ಮಾಡ್ಕೋಬೇಕು. ಇನ್ ಉಳಿಕೆದೆಲ್ಲ ಅದು ಕ್ಲೀನ್ ಆಗಿ ನಾಟಿ ಮಾಡುತ್ತೆ ಸರ್. ಯಾಕಂದ್ರೆ ಸೊಸಿ ಬಿಡೋದ್ರೆ ಭಾರಿ ವಿಧಾನ ಇದೆ ಸರ್, ಅದೊಂದು ನೋಡ್ಕೊಂಡು ಮಾಡ್ಬೇಕು. ಇಲ್ಲ ಸಾಣಿಸಿದ ಗೊಬ್ಬರ ಆಗ್ಬೇಕು, ಇಲ್ಲ ಸಾಣಿಸಿದ ಮಣ್ಣು ಆಗ್ಬೇಕು. ಈ ಟೈಪ್ ಆದ್ರೆ ಏನಾಗುತ್ತೆ ಅಂದ್ರೆ ಕ್ಲೀನ್ ಭತ್ತ ಒಂದೇ ಸಮಕ್ಕೆ ಬರುತ್ತೆ, 4 ಮೂಲೆನೇ. ಆ ಟ್ರೈ ಅಲ್ಲೇ ಉಳ್ಕೊಳತ್ತೆ, ಮೇಲೆ ಹಿಂಗೆ ಎತ್ತಿರಿ ಎಲ್ಲ ಬೇರೆ ಸುತ್ತಾಕೊಂಡು ಚಾಪೆ ಬಂದಂಗೆ ಬರುತ್ತೆ. ಅದನ್ನ ಮಿಷಿನ್ ಮ್ಯಾಗ ಇಟ್ಟರೆ ನಾಟಿ ಮಾಡ್ಕೊಂತ ಹೋಗ್ತಾ ಇರ್ತೈತಿ. ಈ ಪದ್ಧತಿಯಿಂದ ಇಳುವರಿ ಜಾಸ್ತಿನಾ? ಇಳುವರಿ ಜಾಸ್ತಿ ಬರುತ್ತೆ, ತೆಂಡೆ ಜಾಸ್ತಿ ಬರುತ್ತೆ, ಭತ್ತ ಭಾರಿ ಚೆನ್ನಾಗಿ ಬರುತ್ತೆ, ರೋಗ ರುಜಿನ ಕಡಿಮೆ ಆಗುತ್ತೆ. ಸೆಂಟ್ರ್ ಸಾಲ್ ಗ್ಯಾಪ್ ಇರೋದ್ರಿಂದ ಗಾಳಿ ಆಡುತ್ತೆ, ರೋಗ ಬರಲ್ಲ. ಇದಕ್ಕೂ ಕೊಟ್ಟಿಗೆ ಗೊಬ್ಬರನೇ ಕೊಡೋದು? ಕೊಟ್ಟಿಗೆ ಗೊಬ್ಬರ ತಳಕ್ ಕೊಟ್ಟಿರ್ತೀವಿ, ಆಮೇಲೆ ಗೌರ್ಮೆಂಟ್ ಗೊಬ್ಬರ ಮಾಮೂಲಿ ಎಲ್ಲಾ ಆಗ್ತಂಗೆ. ಸ್ಟಾರ್ಟಿಂಗ್ ನಲ್ಲಿ ಮಾತ್ರ ಕೊಟ್ಟಿಗೆ ಗೊಬ್ಬರ ಹಾಕಿ ಪವರ್ ಟಿಲ್ಲರ್ ಹೊಡಿತೀವಿ, ಅವಾಗೆಲ್ಲ ಕಲ್ಸ್ಕೊಳುತ್ತೆ. ಆಮೇಲೆ ಗೌರ್ಮೆಂಟ್ ಗೊಬ್ಬರ ಮಾಮೂಲಿಗೆ ಏನು 2 ಚೀಲ ಎಕರೆಗೆ 2 ಚೀಲ ನಾಟಿ ಕೊಡ್ತಾರೆ, ಅದನ್ನು 1 ಚೀಲ ಕೊಡ್ತೇವೆ ನಾವು. ಇಳುವರಿ ಬಗ್ಗೆ ಹೇಳಿದ್ರೆ ಈ ಮಾಮೂಲಿ ಇದಕ್ಕೂ ಇವ್ರು ಕೊಟ್ಟಂತಕ್ಕೂ ಏನು ವ್ಯತ್ಯಾಸ ಏನು? ಇದು ಸಾಲ ನಾಟಿದು ಸ್ವಲ್ಪ ಜಾಸ್ತಿ ಬರುತ್ತೆ ಸರ್. ಅದು ಯಾಕಂದ್ರೆ ಕಳೆ ಮೇಂಟೈನ್ ಮಾಡೋದು ಒಂದೇ ನಮಗೆ ತೊಂದರೆ ಆಗೋದು, ಇನ್ಲೂ ಜಾಸ್ತಿ ಬರುತ್ತೆ. ಇದು ಇದು 2 ಕಡ್ಡಿ 3 ಕಡ್ಡಿ ನೆಡುತ್ತೆ, 10 ರಿಂದ 12 ತೆಂಡೆ ಹೊಡೆಯುತ್ತೆ. ಇದು ಇನ್ಲೂ ಜಾಸ್ತಿ ಬರುತ್ತೆ, ಹಂಗಾಗಿ ಇದು ಇಳುವರಿ ಜಾಸ್ತಿ ಬರುತ್ತೆ ಸರ್. ಆದಾಯದ ಬಗ್ಗೆ ಹೇಳೋದ್ರೆ ಎಷ್ಟು ಬರಬಹುದು ಇದಕ್ಕೆ ಆದಾಯ? ಈ ರೀತಿ ಪದ್ಧತಿ ಅನುಸರಿಸಿದ್ರೆ ಉಳಿದ ರೈತರು ಇದನ್ನ ಅನುಸರಿಸಲಿ ಅಂತ ಹೇಳೋದ್ರೆ ತಾವು? ಇಲ್ಲ ಸರ್, ಈಗ ಧರ್ಮಸ್ಥಳದ ಹೆಗಡೆ ಅವರು ಪ್ರತಿ ಕಡೆಗೂ ಇದೇ ಟೈಪ್ ಮಾಡಿದ್ದಾರೆ. ಈಗ ಎಲ್ಲಾ ಕಡೆಗೂ ಸಂಘದವರಿಗೆಲ್ಲ ಹೇಳಿ ಈ ಟೈಪ್ ಮಾಡ್ರಿ ಮಾಡ್ರಿ ಅಂತ ಅವ್ರು ಪ್ರಚಾರಕ್ಕಾಗಿ ಅದಕ್ಕಾಗಿ ಕೃಷಿ ಅಧಿಕಾರಿ ಅಂತ ಬಿಟ್ಟಿದ್ದಾರೆ. ಪ್ರತಿಯೊಂದು ಹಳ್ಳಿಗಳು ಸತ ತಲುಪ್ತಾರೆ ಅವರು. ಹಂಗಾಗಿ ಆದಷ್ಟು ಅನುಕೂಲ ಆಗುತ್ತೆ ಸರ್. ಏನಂದ್ರೆ ಸೊಸಿ ಬಿಡೋದ್ರ ಮೇಲೆ ರೈತರು ಸ್ವಲ್ಪ ಹೊಡೆತ ತಿಂತಾರೆ, ಬಿಟ್ರೆ ಇನ್ಯಾವ ತರದಲ್ಲೂ ಹೊಡೆತ ಆಗ್ತಾ ಇಲ್ಲ. ಸೊಸಿ ಬಿಡೋದಂದ್ರೆ ಅಕ್ಕಿ ಹೊಡಿತವೆ, ಅವಾಗ ಗ್ಯಾಪ್ ಆಗುತ್ತೆ, ಸಾಲ ನಾಟಿ ಮಾಡ್ಬೇಕಾದ್ರೆ ಗ್ಯಾಪ್ ಬೀಳುತ್ತೆ. ಅದು ಆ ಕಡೆ ಧರ್ಮಸ್ಥಳ ಕೆಲವು ಕಡೆಗೆಲ್ಲ ಸೊಸಿನೇ ಮಾಡಿ ಮಾರಾಟ ಮಾಡ್ತಾರೆ, 80 ರೂಪಾಯಿ ಒಂದು ಟ್ರೈ. ಅವ್ರ ಕೆಲವು ಜನ ಅದೇ ಕೆಲಸ, ಅವ್ರು ನಾವ್ ಯಾವ ಭತ್ತ ಹೇಳ್ತೀವಿ ಆ ಭತ್ತ ಅವರೇ ಸೊಸಿ ಬಿಟ್ಟು ನಮಗೆ ಸೊಸಿ ಕಳಿಸ್ಕೊಡ್ತಾರೆ. ಫಾರಂ ಅಲ್ಲಿ ಬೆಳೆಸ್ತಂಗೆ ಇಲ್ಲ, ಮನೆಯಲ್ಲೇ ಫಾರಂ ಮಾಡೋದಲ್ಲೇ ಕೆಲವು ಜನ ಮನೇಲಿ ಮಾಡ್ತಾರೆ ಸರ್ ಅಲ್ಲೆಲ್ಲ. ಹಂಗಾಗಿ ಅಲ್ಲೆಲ್ಲ ಅನುಕೂಲ ಆಗ್ತಾ ಇದೆ ಅವ್ರಿಗೆ. ಅದೊಂದು ಧರ್ಮಸ್ಥಳದಿಂದ ಬರೀ ಅನುದಾನ ಸಿಗೋ ಉದ್ದೇಶದಿಂದ ಎಲ್ಲ ಅದಕ್ಕೆ ಕನ್ವರ್ಟ್ ಆಗ್ತಾ ಇದಾರೆ ಸರ್ ಅಲ್ಲಿ. ಮುಂದಿನ ದಿನದಲ್ಲಿ ತಾವು ಅದನ್ನ ಮಾಡ್ಬೇಕು ಅಂತಾನ ಸರ್? ನಾವು ಮಾಡಿದ್ವಿ ಸರ್, ಈಗ ಲೈಕ್ 3-4 ಸಲ ಮಾಡಿದ್ವಿ, ನೆಕ್ಸ್ಟ್ ನೋಡೋಣ. ಸ್ವಲ್ಪ ಜಾಗ ಸ್ವಲ್ಪ ಸಮಸ್ಯೆ ಆಗ್ತದೆ. ಸಮಸ್ಯೆ ಅಂದ್ರೆ ಎಲ್ಲ ಸುತ್ತಲೂ ತೋಟ ಮಾಡ್ತಿದ್ರೆ, ನಾವು ಸೆಂಟ್ರಲ್ ಭತ್ತ ಮಾಡಿದ್ರೆ ಏನು ಮಾಡೋಕ್ಕಲ್ಲ, ಅಕ್ಕಿಗೆ ದನ ಕರ ಹೋಗುವಂತಲೇ ಹಾಳಾಗ್ತಾ ಇದೆ. ಹಂಗಾಗಿ ನೋಡ್ಬೇಕು ಸರ್, ಅದನ್ನ ಮುಂದೆ ನೋಡಿ ಮಾಡ್ತೀವಿ ಸರ್. ಅದು ಈ ಅಕ್ಕಿನ ಕೇವಲ ಜ್ಯೋತಿ ಬಿಟ್ಟು ಬೇರೆ ಬೆಳಿಬೋದಲ್ಲ ತಾವು ಭತ್ತದಲ್ಲಿ? ಭತ್ತದಲ್ಲಿ ಜ್ಯೋತಿ ಭತ್ತ ಅಂತಾರೆ ಸರ್. ಯಾವ ಭತ್ತ ಹಾಕಿದ್ರು ಅಕ್ಕಿ ಪಕ್ಷಿಗಳು ತಿಂದೇ ತಿಂತಾರೆ ಸರ್. ಅದು ಇದು ಅಂತಲೇ ಭತ್ತ ಅಂತಲ್ಲ. ಈಗ ಬೆಳಿತಕ್ಕಂತ ರೈತರು ಕೇವಲ ಒಂದನ್ನೇ ಅನುಸರಿಸಿದಾರೆ, ಒಂದೇ ಬೆಳಿತಾರೆ ಎಲ್ಲಾ ಕಡೆ ಕೇಳದನ್ನು, ಬೇರೆ ಬೇರೆ ಬೆಳೆಯೋದಕ್ಕೆ ಏನ್ ಕಾರಣ ಅಂತ, ಬೆಳಿಲಿಕ್ಕೆ ಏನು ತೊಂದರೆ ಏನು ಅಂತ ಹೇಳಿದ್ರೆ, ಭತ್ತದಲ್ಲೇ ಬೇರೆ ಬೆಳೆ ಬೆಳೆದ್ಬೋದು, ಬೇರೆ ಬೇರೆ ತರ ಭತ್ತ ಬೆಳಿಬಹುದು ಅಷ್ಟು ಬಿಟ್ರೆ. ಜ್ಯೋತಿ ಯಾಕೆಂದ್ರೆ ಕೇಳ ಹೋಗುತ್ತೆ, ನೆಂದ್ರು ಹೋಗುತ್ತೆ, ಒಣಗಿರು ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ ಜ್ಯೋತಿ ಕೈ ಹಾಕ್ತಾರೆ. ಯಾಕಂದ್ರೆ ಯಥೇಚ್ಛವಾಗಿ ಜನ ರೈತರು ಜ್ಯೋತಿನೇ ಬೆಳೀತಾ ಇರೋದು, ರೇಟ್ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ. ಆಮೇಲೆ ನೆಂದಿದ್ರು ಬಿಡಲ್ಲ ಅವ್ರು, ಯಾಕೆಂದ್ರೆ ಮತ್ತ ತಂಡ ಬೇಸದೆ ಭತ್ತ, ಅದು ಬೇಯಿಸಿ ಕುಸಲ್ ಮಾಡ್ತಾರೆ. ಆ ಕುಸಲ್ ಮಾಡೋದ್ರಿಂದ ಅದು ಅದಕ್ಕೆ ಬೇಡಿಕೆ ಇರುತ್ತಲ್ಲ, ಅದು ಹೆಂಗ್ ನೆಂದ್ರು ತಗೊಂಡು ಹೋಗ್ತಾರೆ, ಹಸಿದ್ರು ಒಣಗಿದ್ರು ತಗೊಂಡು ಹೋಗ್ತಾರೆ ಅಂತ ಎಲ್ಲ ಅದಕ್ಕೆ ವಿದ್ಯಾರ್ ಬಿಟ್ರೆ ಯಾವ ತರನೇ ಏನಿಲ್ಲ ಸರ್. ಎಷ್ಟು ಬಂದು ತಮ್ಗೆ ಆದಾಯ ಐಸರಿ ಸರ್? ಜ್ಯೋತಿ ನಿಮಗೆ ಒಂದು ಎಕರೆಗೆ ಒಂದು 25 ಕ್ವಿಂಟಲ್ ಬಂದಂಗ ಸರ್. ಖರ್ಚು ಕಳೆದ ಲಾಭ ನಿಮಗೆ? ಖರ್ಚು ಕಳೆದ ಒಂದು 10,000 ಉಳಿಬಹುದು ಅಷ್ಟೇ ಸರ್, ಅದ್ರ ಮೇಲೆ ಏನ್ ಜಾಸ್ತಿ ಉಳಿಯಲ್ಲ. ಎಕರೆಗೆ ಒಂದು 10,000 ರೂಪಾಯಿ ಉಳಿಯುತ್ತೆ. ಅದೇ ಏನು ನಾವು ಸುಮ್ಮ ಕುತ್ಕೊಳ್ಳೋದ್ರ ಬದಲು ಇರೋ ಜಮೀನು ಆಳ್ಬಿಡೋದ್ರ ಬದಲು ಮಾಡ್ಬೇಕಲ್ಲ ಅಂತ. ಈ ದನಕರುಗಳು ಮೇವಾಗುತ್ತೆ, ನಮಗೆ ಊಟಕ್ಕೆ ಭತ್ತ ಆಗುತ್ತೆ, ಉಳಿದಿದ್ದು ಖರ್ಚಿಗೆ ಮೇಂಟೈನ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ ಸರ್. ಈಗ ಹಿಂಗಾರು ಪ್ರಾರಂಭವಾಯ್ತು, ಏನ್ ಮಾಡ್ಬೇಕು ಅಂತ ಈಗ ಸರ್? ಈಗ ಅದೇ ಸ್ವಲ್ಪ ಒಂದ್ 2 ಎಕರೆ ಭತ್ತಕ್ಕೆ ಅಂತ ಬಿಟ್ಕೊಂಡಿದೀವಿ, ಉಳಿಕೆದೆಲ್ಲ ತೋಟ ಮಾಡ್ತಾ ಇದೀವಿ. ಈ ಜೊತೆಗೆ ಹೈನುಗಾರಿಕೆ ನಮ್ಮ ಮಾಮೂಲಿ ಇದ್ದೇ ಇದೆ ಸರ್. ತೆಂಗಿನ ಮರ ಕೂಡ ಹಾಕಿದ್ದೀನಿ, ಅದನ್ನ ಮಾಡ್ತಾ ಇದ್ದೀನಿ. ಎಷ್ಟು ಗಿಡ ತೆಂಗು? ಒಂದು 25 ಗಿಡ ಇದೆ ಸರ್. 25 ಗಿಡದಲ್ಲಿ ಕಡಿಮೆ ಅಂದ್ರು ಒಂದು 250 ಕಾಯಿ ಅಂತ ಒಂದು ಮರದಲ್ಲಿ ಸಿಕ್ಕೇ ಸಿಗುತ್ತೆ ಸರ್ ವರ್ಷಕ್ಕೆ. ಅದೇನು ಎಳ್ನೀರ್ ಕೊಡ್ತೀರಾ ಅಥವಾ ಕಾಯಿ? ಇಲ್ಲ ಕಾಯಿ ಸರ್, ನಾವು ಕಾಯಿ ಕೊಡ್ತೀವಿ. ಮನೇಲಿ ಕೊಪ್ಪರಿನೂ ಅದರಲ್ಲೇ ಮಾಡ್ಕೊಂತೀವಿ, ಈ ಮನೆಗೆ ಎಣ್ಣೆ ಎಲ್ಲ ಅದರಲ್ಲೇ ಉಪಯೋಗಿಸ್ಕೊಂತೀವಿ. ಅಂದ್ರೆ ಅಡಿಗೆ ಎಣ್ಣೆ ಒಂದು ಬಿಟ್ಟರೆ ಇನ್ನೆಲ್ಲ ದೀಪಕ್ಕೆ ತಲೆಗೆ ಮನೆ ಎಲ್ಲದಕ್ಕೂ ಬೇಕು ಅನ್ನೋ ಉದ್ದೇಶಕ್ಕೆ ಕೊಪ್ಪಳ ಎಣ್ಣೆ ಮನೆಯಲ್ಲೇ ಮಾಡಿಸ್ಕೊಂತೀವಿ. ಅಡಿಗೆ ಎಣ್ಣೆ ಒಂದು ಕೊಂಡ್ಕೊಂತ ಇದೀವಿ ಸರ್ ಅಷ್ಟೇ. ಅದಕ್ಕೆ ಎಷ್ಟು ಬರುತ್ತೆ ನಮಗೆ ಆದಾಯ? ಅದು ಆದಾಯ ಏನು ಲೆಕ್ಕ ಇಟ್ಟಿಲ್ಲ ಸಿಗ. ದನಿ ಮೇವು ಅದರಲ್ಲೇ ಬೆಳೆಸ್ತೀವ, ಸ್ಪ್ರಿಂಕ್ಲರ್ ಮಾಡಿದೀವಿ. ದನಿಗೆ ಮೇವು ಗೊಬ್ಬರ ಹಾಕಿದ್ದು ಅದಕ್ಕೂ ಗೊಬ್ಬರ ಬೀಳುತ್ತೆ. ಹಂಗಾಗಿ ಅದಕ್ಕೆ ಹೇಗೆ ಸಪ್ರೇಟ್ ಆಗಿ ಖರ್ಚು ಮಾಡ್ತಾ ಇಲ್ಲ ಸರ್ ತೆಂಗಿಗಾಗಿ. ಅಡಿಕೆ ಕೃಷಿ ಬಗ್ಗೆ ಹೇಳೋದಾದ್ರೆ ಎಷ್ಟು ಎಕರೆ ಹಾಕಿದ್ರೆ ಅಡಿಕೆ ಸರ್? ಅಡಿಕೆ ಈಗ ಹಳೆಯದು ಒಂದೂವರೆ ಎಕರೆ, ಒಂದು ಎಕರೆ ಇದೆ ಸರ್. ಈಗ ಒಂದು ಒಂದು ಕಾಲು ಎಕರೆ ಕಟ್ಟೀನಿ ಈಗ 6 ವರ್ಷ. ಈಗ 6 ವರ್ಷ ಅಂದ್ರೆ ಈ ವರ್ಷ ಒಮ್ಮೆಲೆ ಸ್ಟಾರ್ಟ್ ಆಗಿದೆ. ಮುಂದೆ ವರ್ಷದಿಂದ ಸ್ವಲ್ಪ ಫಸಲು ಸಿಗುತ್ತೆ ಸರ್ ಅದ್ರ ಒಂದೂವರೆ ಎಕರೆಯಲ್ಲಿ. ಅಡಿಕೆ ಈಗ ಪ್ರಾರಂಭ ಮಾಡಿರೋದು? ಈಗ ಪ್ರಾರಂಭ ಮಾಡಿದ್ರು. ಏನಕ್ಕೋಸ್ಕರ ಇಷ್ಟು ವರ್ಷ ಗ್ಯಾಪ್ ಬಿಟ್ಟು ಎಲ್ಲರೂ ಮಾಡಿದಾರೆ 15 ವರ್ಷದಿಂದ, ನೀವೀಗ ಒಂದು 6 ವರ್ಷದಿಂದ ಅಂತ ಅನ್ಕೊಂಡ್ರೆ ಏನಕ್ಕೆ ಅಂತ ಇಷ್ಟು ಗ್ಯಾಪ್ಗೆ? ಸರ್ ಮುಂಚೆ ಕಬ್ಬು ಬೆಳಿಗ್ಗೆ ಭಾರಿ ಬೇಡಿಕೆ ಇತ್ತು ಸರ್. ಎಂ ಪಿ ಎಂ ಎತ್ತು ತರ ಭದ್ರಾವತಿಯಲ್ಲಿ ಎಂ ಪಿ ಎಂ ನಿಲ್ಲ ತಂಕನು ಕಬ್ಬು ಬೆಳೆಸಿದ್ದು. ಕಬ್ಬಲ್ಲಿ ವರ್ಷಕ್ಕೆ ಒಂದು ಬೆಳೆ ಅಂದ್ರೆ ಒಂದ್ ಸತಿ ಪೈರು ನಾಟಿ ಮಾಡಿದ್ರೆ 3-4 ಬೆಳೆ ನಾಟಿ ಮಾಡಂಗಿಲ್ಲ, ಇರೋದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದು. ಅದ್ ಹೆಂಗ ಮೇಂಟೈನ್ ಆಗ್ತಾ ಹೋಗ್ತಾ ಇತ್ತು. ಭತ್ತನು ಅಷ್ಟೇ, ಅವಾಗೆಲ್ಲ ಭತ್ತಕ್ಕೆ ಭಾರಿ ಬೇಡಿಕೆ ಇತ್ತು ಸರ್. ಎಂತ ಭತ್ತ ಆದ್ರೂ ಬಿಡ್ತಾ ಇರಲಿಲ್ಲ, ಕೇರಳ ಕಡೆ ಬರೋರು, ಒಳ್ಳೆ ಮಾರ್ಕೆಟ್ ಸಿಗೋದು, ಕೂಲಿನ ಕಡಿಮೆ ಇತ್ತು, ಮೇಂಟೈನ್ ಆಗ್ತಾ ಅಂತ ಇಲ್ಲಿ ತನಕ ಯಾರು ತಲೆ ಕೆಸ್ಕೊಳ್ಳಿಲ್ಲ. ಈಗ ಅಡಿಕೆ ವರ್ಷದ ತನಕ ಅಂದ್ರೆ 6 ವರ್ಷ ನಾವು ತೋಟ ಮಾಡಿ 6 ವರ್ಷದ ತನಕ ನಮ್ ದುಡಿಮೆ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಸ್ವಸ್ವಲ್ಪನೇ ತೋಟ ಮಾಡ್ಕೊಂತ ಬಂದು ಈಗೆಲ್ಲ ಡಿವೈಡ್ ಆದ್ಮೇಲೆ ಒಬ್ಬಂಟಿಗೆ ಆದ್ಮೇಲೆ ಈಗ ಅನಿಸ್ತಾ ಇತ್ತು. ಅವಾಗ ನಾವು ತಲೆ ಕೆಸ್ಕೊಂಡು ಮಾಡಿದ್ವಿ, ಇವತ್ತು ಮನಸ್ಸಾಗ್ತಾ ಇದ್ವಿ ಎಲ್ಲರ ಹಂಗೆ ಅಂತ ಈಗ ಅನಿಸ್ತಾ ಇದೆ ಸರ್. ಅಂದ್ರೆ ಈಗ ಅಡಿಕೆ ರೇಟ್ ಸಡನ್ ಆಗಿ ಡೌನ್ ಆಗಿದೆ ಈಗ ಕೇಳ್ಪಟ್ಟಾಗ, ನೀವೀಗ ಮುಂದಿನ ವರ್ಷದ ಫಸಲು ಅಂತ ಹೇಳ್ತೀರಾ, ಏನ್ ಅನ್ಸುತ್ತೆ ನಿಮ್ಗೆ? ಸರ್ ಏನು ಮಾಡಂಗಿಲ್ಲ, ಈಗ ಬೇರೆ ಬೆಳೆ ಬೆಳೆಯಕ್ ಬರಂಗಿಲ್ಲ ಸರ್. ಸೆಂಟ್ರಲ್ ಶೇಂಗಾ ಹಾಕಂಗಿಲ್ಲ, ರಾಗಿ ಬೆಳೆಯಂಗಿಲ್ಲ, ಭತ್ತ ಬೆಳೆಯಂಗಿಲ್ಲ. ಸುತ್ತಲೂ ತೋಟ ಮಾಡಿರ್ತಾರೆ, ಸೆಂಟ್ರ್ ನಮ್ದು 1 ಎಕರೆ 2 ಎಕರೆ ಜಾಗ ಉಳಿದಿರ್ತೈತಿ. ಅಲ್ಲಿ ಸುತ್ತಲೂ ತೋಟದ ನೆರಳು ಬೀಳುತ್ತೆ, ಸೋಲೆ ಆಗುತ್ತೆ, ಯಾವ ಪೈರು ಎದ್ದಳಲ್ಲ. ಈಗ ಇದೇ ಇಲ್ಲದಲ್ಲೇ ತೋಟ ಮಾಡ್ಲೇಬೇಕು. ಮುಂದೊಂದ್ ದಿವಸ ಏನಾಗುತ್ತೆ ಅಂತ ಹೇಳಕ್ ಬರಲ್ಲ. ತೋಟ ಕರೆದು ಗದ್ದೆ ಮಾಡ್ಬೇಕಾಗತ್ತ, ಗದ್ದೆ ಬಿಟ್ಟು ತೋಟ ಮಾಡ್ಬೇಕಾಗತ್ತ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಡೀ ಪ್ರಪಂಚನೇ ಅನ್ನ ತಿಂತೈತಿ, ಅದು ಅನ್ನ ಬೆಳೆ ರೈತರಿಗೆ ಏನು ಸಿಗ್ತಾ ಇಲ್ಲ. ಆದ್ರೆ ಅಡಿಕೆ ಎಲ್ಲೋ ಹೋಗ್ತೈತಿ, ಎಲ್ಲೋ ಬರ್ತೈತಿ, ಅದ್ ಏನಾಗ್ತೈತಿ ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ಅದಕ್ಕೆ ಮಾರ್ಕೆಟ್ ಇದೆ. ಒಟ್ಟಿನಲ್ಲಿ ತಮಗೆ ಹೈನುಗಾರಿಕೆ ಒಳ್ಳೆ ಲಾಭ ತರ್ತಾ ಇದೆ? ಹೈನುಗಾರಿಕೆ ಖುಷಿನೂ ತರ್ತಾ ಇದೆ ಸರ್, ಲಾಭನೂ ತರ್ತಾ ಇದೆ. ಇವತ್ತು ಅದನ್ನೇ ಮಾಡಿದ್ರೆ ಉತ್ತಮ ಆಗ್ತಿತ್ತು. ಅಲ್ಲ ಆಗುತ್ತೆ ಸರ್, ಅದ್ ಮಾಡಕ್ಕೆ ಸ್ವಲ್ಪ ಜಾಗ ವ್ಯವಸ್ಥೆ ಮಾಡ್ತಾ ಇದೀವಿ. ಅದು ಆದ್ಮೇಲೆ ಅದನ್ನೇ ಒಂದು ಡೈರಿ ಟೈಪ್ ಮಾಡೋಣ ಅಂತ ಎಸ್ಟಿಮೇಟ್ ಹಾಕಿದ್ದೀವಿ ಸರ್. ಉಳಿದಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕೆಲವರೆಲ್ಲರೂ ಬರೀ ಅಡಿಕೆ ಮೇಲೆ ನಿಂತಿದ್ದಾರೆ, ನೀವು ಇಷ್ಟೆಲ್ಲ ಮಾಡಿದಿರಲ್ಲ, ಬೇರೆ ರೈತರಿಗೆ ಏನ್ ಹೇಳ್ತೀರಾ? ಅಡಿಕೆ ಮೇಲೆ ನಿಂತಿ ಏನಂದ್ರೆ ಅವರೆಲ್ಲ ಮುಂದೆ ಹೋಗ್ಬಿಟ್ಟಿಯಾರ, ಅವ್ರು ಹಿಂದಕ್ಕೆ ಬರಲ್ಲ ಸರ್. ಈಗ ಹಿಂದ್ ಬರೋ ಅಂತವರಿಗೆ ಈ ತಪ್ಪು ಹೋದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಸರ್. ಈಗ ಮುಂಚೆಯಿಂದ ಚೇಣಿ ಮಾಡ್ಕೊಂಡು ಸಿಕ್ಕಾಪಟ್ಟೆ ಒಂದು 50 ಎಕರೆ 100 ಎಕರೆ ತೋಟ ಮಾಡ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಹೈನುಗಾರಿಕೆ ಬರೀಂದ್ರೆ ಅವ್ರು ಬರಕ್ ಇಷ್ಟಪಡಲ್ಲ. ಈಗ ಹಿಂದಿರೋರು ಏನಾದ್ರೆ ಅವ್ರನ್ನ ನಮ್ ಲೆವೆಲ್ಗೆ ತರ್ಬೋದು ಅಷ್ಟೇ ಸರ್, ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ ಸರ್. ಒಳ್ಳೇದು, ಪರಮೇಶ್ವರಪ್ಪ ತಮ್ಮ ಒಂದು ಕೃಷಿ ಅನುಭವನ ನಮ್ಮೊಂದಿಗೆ ಹಂಚಿಕೊಂಡಿದ್ರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಹೈನುಗಾರಿಕೆ ಹಾಗೂ ಅಡಿಕೆ ಕೃಷಿ ಈ ಕುರಿತು ತರೀಕೆರೆ ತಾಲೂಕು ಪರಮೇಶ್ವರಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಈಗ ಪರಿಸರ ಗೀತೆಗಳು. ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ, ವನದೇಗುಲಕ್ಕೆ ಭಕ್ತಿ ಜ್ಯೋತಿ ಬೆಳಗುವ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತಂಗಿ ಗಿಡವ ನರಸಿ. ಕಾಡು ಬೆಳೆದರಿಲ್ಲ ಕ್ಷಾಮ ಕಾಡಿನಿಂದ ಎಲ್ಲ ಕ್ಷೇಮ